ಹಂದಿ ಸಾಕೋದು, ಕೋಳಿ ಸಾಕೋದು, ಹಸಗಳನ್ನು ಸಾಕೋದು, ತೋಟ ಕೆಲಸ ಮಾಡೋದು, ಎಲ್ಲ ಕೆಲಸದಲ್ಲಿಯೂ ನಾನು ತೊಡಗಿಸಿಕೊಂಡೆ. ಅದರಲ್ಲೂ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ನನ್ನ ಕೈಲಿ ಆಗುವಂಥ ವಿದ್ಯೆಯನ್ನು ಹೇಳಿಕೊಡ್ತಾ ಬರ್ತಾ ಇದ್ದೀನಿ. ಹೆಚ್ಚಿನ ವಿದ್ಯೆಯನ್ನು ಕಲಿಯಿಲ್ಲ ನಾನು, ನೋಡಿ ಹೇಳಿ ಕೇಳಿದ್ದನ್ನು ಕಲಿತು ನಾನು ಅವರಿಗೆ ಹೇಳಿಕೊಡ್ತಾ ಇದ್ದೀನಿ. ಎಲ್ಲಿ ಹೋಗಿ ಯಾವ ರೀತಿ ನಡಿಬೋದು ಎನ್ನುವುದು ನನಗೆ ತಿಳುವಳಿಕೆ ಬಂದಿದೆ. ನಿಮ್ಮ ತಂದೆ ತಾಯಿಗಳು ಏನು ಮಾಡ್ತಾ ಇದ್ರು? ತಂದೆ ತಾಯಿಗಳು ಕೃಷಿನೇ, ತೋಟ ಗದ್ದೆ ಎಲ್ಲ ಇದೆ, ವ್ಯವಸಾಯದಲ್ಲಿ ತೋಡಿಸ್ಕೊಂಡೇ ಬಂದಿದ್ದು. ಅವರು ತುಂಬಾ ದೊಡ್ಡ ರಿಚ್ ಫ್ಯಾಮಿಲಿ ಏನಲ್ಲ. ಮಡಿಕೇರಿ ಹತ್ರ ಯಾವ ಊರಂದ್ರಿ? ಮೊದಲಿದ್ದು ನೀರ್ಕೊಲ್ಲಿ, ಅಲ್ಲಿಂದ ಅಲ್ಲಿ ನಾವು ಪ್ರಾಪರ್ಟಿ ಸೇಲ್ ಮಾಡಿ ಮತ್ತೆ ನನ್ನ ಮದುವೆ ಆದ ಮೇಲೆ ನನ್ನ ಮಗಳು ಹುಟ್ಟಿದ ಮೇಲೆ ಬಿಳಿಗೇರಿ ಬಂದು ತಗೊಂಡಿದ್ದವರು. ಈಗ ಹತ್ರನೇ ಇರೋದು ತವರು ಮನೆ. ನಾವು ಮೂರು ಮಕ್ಕಳು, ಒಂದ್ ಅಣ್ಣ, ಒಬ್ಳು ತಂಗಿ, ನಾನು ಎರಡನೇ ಅವಳು. ಏನ್ ಓದಿದ್ರಿ ನೀವು? ನಾನು ಪಿ ಯು ಸಿ ಓದಿದ್ದು. ಓದೋ ತನಕ ನೀವು ಏನು ಕೃಷಿ ಕೆಲಸಗಳನ್ನ ಮಾಡ್ಲಿ ಅಲ್ವಾ? ಹೋಗ್ತಾ ಇದ್ದೆ ಸ್ವಲ್ಪ ಸ್ವಲ್ಪ, ನಾನು ಅಷ್ಟೇನು ಕೆಲಸ ಮಾಡ್ಲಿಲ್ಲ. ಆಗ ಸ್ವಲ್ಪ ಗದ್ದೆ ಕೆಲಸ ಮಾಡ್ತಾ ಇದ್ದೆ, ಮತ್ತೆ ತೋಟ ಕೆಲಸ ಅಷ್ಟೇನು ಮಾಡ್ಲಿಲ್ಲ. ನಾನು ಮದುವೆ ಅದ್ ಬಂದ ಮೇಲೆನೆ ಮಾಡಿರೋದು ಕೆಲಸ. ಅಲ್ಲಿ ಅಷ್ಟು ಕೆಲಸ ಕಲೀಲೂ ಇಲ್ಲ, ಕಡಿಮೆ ಕಲ್ತಿದ್ದು. ನೋಡಿ, ಮದುವೆ ಆದ ಬಂದ ಬಳಿಕ ಆಸಕ್ತಿಯಿಂದ ನೀವು ತೊಡಸ್ಕೊಂಡ್ರಿ, ಕೃಷಿ ಕೆಲಸಗಳು ನಿಮಗೆ ಅಂತ ಕಷ್ಟ ಅನಿಸ್ಲಿಲ್ಲ ಅಲ್ವಾ? ಫಸ್ಟ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಸಣ್ಣ ವಯಸ್ಸಲ್ಲಿ ಮದುವೆ ಆಗಿದಾಗೆ ಕಷ್ಟ ಆಗ್ತಾ ಇತ್ತು. ಆದ್ರೂ ಹೇಗೋ ಅದ್ ನಿಭಾಯಿಸ್ಕೊಂಡು ಬರ್ತಾ ಇದ್ದೆ, ಕೆಲಸ ನೋಡಿ ಕಲಿತಾ ಬಂದೆ. ಮಕ್ಕಳು ಬೆಳೀತಾ ಬೆಳೀತಾ ಒಂದ್ ರೀತಿ ಮಕ್ಕಳ ಪೋಷಣೆ, ಮಕ್ಕಳ ಜವಾಬ್ದಾರಿ ಕಡಿಮೆ ಆದ್ವು, ಈ ಕಡೆ ಕೃಷಿಯಲ್ಲಿ ನೀವು ಭಾಗಿಯಾಗ್ಲಿಕ್ಕೆ ಅನುಕೂಲ ಆಯ್ತು ಅಲ್ವಾ? ಹೌದು, ಬೆಳಿಗ್ಗಿಂದ ಸಾಯಂಕಾಲ ಕೆಲಸ ಮಾಡಿದ್ರು. 5-6 ಗಂಟೆ ಮೇಲೆ ಅವರೊಟ್ಟಿಗೆ ಕೂರ್ತೀನಿ, ಗೊತ್ತಿದ್ದನ್ನು ಹೇಳಿಕೊಡ್ತೀನಿ, ಗೊತ್ತಿಲ್ಲದನ್ನ ಅವರೊಟ್ಟಿಗೆ ಹೇಳಿ ಬರ್ಸಿ ಕಲಿಸ್ತೀನಿ ಅಷ್ಟೇ. ಮತ್ತೆ ಗೊತ್ತಿಲ್ಲ ಅಂತ ಹೇಳಿ ಕೂರೋದಿಲ್ಲ. ಆ ರೀತಿ ಅವ್ರನ್ನ ಬೆಳೆಸ್ಕೊಂಡು ಬಂದಿದ್ದೀನಿ. ಹೆಚ್ಚೇನೂ ಗೊತ್ತಿಲ್ಲ ನನಗೆ ವಿದ್ಯೆ, ಇದರಲ್ಲಿ ಬುಕ್ ಅದು ನೋಡ್ತೀನಿ, ಓದ್ತೀನಿ ಅಷ್ಟೇ. ಈ ರೀತಿ ಮಕ್ಕಳನ್ನ ಬೆಳೆಸ್ಕೊಂಡು ಬರ್ತಾ ಇದ್ದೀನಿ. ಕಿಶೋರ್ ಬೋಪಾಯಿನವರು ಹೇಳ್ತಾ ಇದ್ರು, ನನ್ನ ಪತ್ನಿದು ಹಸು ಸಾಕಾಣಿಕೆಯಲ್ಲಿ ಪ್ರಧಾನವಾದ ಪಾತ್ರ, ಅವರೇ ಎಲ್ಲದನ್ನ ನೋಡ್ಕೊಳ್ಳೋದು ಅಂತ ಅನ್ಕೊಂಡು. ಯಾಕೆ ಹಸು ಸಾಕೋ ಒಂದು ವಿಚಾರ ಅಥವಾ ಹಸುಗಳ ಆರೈಕೆ ಒಂದು ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಂಡಿದ್ದೀರಿ? ಮಕ್ಕಳು ಶಾಲೆಗೆ ಹೋದ್ಮೇಲೆ ಬಿಡುವು ಇರ್ತಾ ಇತ್ತು. ಆಗ ಟೈಮನ್ನು ಹೇಗೆ ಕಳಿಬೇಕು ಅಂತ ಹೇಳೋದು ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಟೈಮಲ್ಲಿ ನಾವು ಕೃಷಿ ಮಾಡ್ತಾ ಇರಲಿಲ್ಲ. ಕೆಲಸದವ್ರು ಬರ್ತಾ ಇದ್ರು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ದು, ಆ ಟೈಮಲ್ಲಿ ಫ್ರೀ ಆಗ್ತಿದ್ದು. ಹಾಗೆ ಸುಮ್ಮನೆ ಒಂದು ಸಲ ಹಸ ಸಾಕು ಅಂತ ಆಯ್ತು. ಹಾಗೆ ಸಾಕಿ ಸಾಕಿ ಈಗ ಅದೊಂದು ಅಭ್ಯಾಸ ಆಗೋಗಿದೆ, ಅದನ್ನ ಬಿಡ್ಲಿಕ್ಕೂ ಆಗೋದಿಲ್ಲ. ಹಸ ಸಾಕಿ ಇದ್ರೆ ಅದ್ರಲ್ಲಿ ಗೊಬ್ಬರ ಮಾಡಿ ತೋಟ ಹಾಕ್ತಿವಿ, ಹಾಲು ನಮಗೆ ಆಗ್ತದೆ, ಮತ್ತೆ ಕೊಡೋರಿಗೆ ಜಾಸ್ತಿ ಇದ್ರೆ ಕೊಡ್ತೀವಿ. ಮೊದಲೆಲ್ಲ ತುಂಬಾ ಇತ್ತು, ಈಗ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಹಾಲು ಹುಲ್ಲುಗಳನ್ನಿಲ್ಲ, ಹಾಗಾಗಿ ಕಡಿಮೆ ಇದೆ ಅಷ್ಟೇ. ಒಂದ್ 4-5 ಹಸುಗಳ ಸಾಕ್ತೀನಿ, ಮತ್ತೆ ಅದಕ್ಕೆ ಇರೋದು ಹುಲ್ಲು ಎಲ್ಲ ನಾನೇ ತಂದು ಹಾಕೊಳ್ತೀನಿ. ಹಾಗೆ ನೀವು ಇಲ್ಲಿ ಮದುವೆ ಆದ ಬಂದ ಬಳಿಕ ಎಷ್ಟು ಹಸುಗಳಿದ್ವು, ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಅಥವಾ ಅಷ್ಟೇ ಹಸುಗಳನ್ನ ಇಟ್ಕೊಂಡಿದ್ರೆ ಹೇಗೆ? ಮದುವೆ ಆದ ಫಸ್ಟ್ ಅಲ್ಲಿ ಅತ್ತೆ ಮಾವಂದಿರು ಎಮ್ಮೆ ಕೋಣಗಳು ಸಾಕ್ತಾ ಇದ್ರು, ಸ್ವಲ್ಪ ಹಸುಗಳನ್ನೇ ಇಷ್ಟಪಡ್ತಾ ಇದ್ದು. ಹಾಗಾಗಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ ಹಸನೆ, ಕೋಣಗಳು ಸಾಕ್ಲಿಲ್ಲ. ನಾನು ಒಂದು 5-6 ಇರ್ತಾ ಇದ್ದು, ಈಗ 5 ಉಂಟು. ಅದ್ರ ಮೇಲೆ ಹಾಕ್ಲಿಕ್ಕೆ ಕಟ್ಲಿಕ್ಕೆಲ್ಲ ಕಷ್ಟ, ಬೇರೆಯವರ ಜಾಗದಲ್ಲಿ ಕಟ್ಟೋದು ಕೇಳಿ ಕಟ್ಟೋದು ಕಷ್ಟ ಅಂತೇಳಿ ನಮ್ಮ ತೋಟ ಎಲ್ಲ ಆದ್ಮೇಲೆ ಕಟ್ಲಿಕ್ಕೆ ಕಷ್ಟ ಅಂತ ಈಗ ಇನ್ನೂ ಒಂದೆರಡು ಹಸುಗಳನ್ನ ಕೊಡ್ಬೇಕು ಅಂತ ಇದ್ವಿ. ಇಲ್ಲೇ ಹುಟ್ಟಿದ ಕರುಗಳನ್ನ ಬೆಳೆಸ್ತಾ ಬೆಳೆಸ್ತಾ ಅವುಗಳಿಂದ ಮತ್ತೆ ಕರುಗಳನ್ನ ಪಡೆಯೋದು, ಹಾಲನ್ನ ಹಿಂಡೋದು, ಮಾರಾಟ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರ್ತೀರಲ್ವಾ? ಹೌದು, ಮಾಡ್ತಾ ಇರ್ತೀನಿ. ಇಲ್ಲಿ ಕರ ಸಾಕಿ ಬೆಳೆಸಿ ಹುಟ್ಟಿದನ್ನೇ ನಾನು ಹಾಲು ಮಾರಾಟ ಮಾಡೋದು, ಮತ್ತೆ ನಮಗೆ ಗೊಬ್ಬರ ಅದೆಲ್ಲ ಮಾಡ್ಕೊಳ್ತೀವಿ ನಾವು. ಬೇರೆ ತಂದದ್ದೇ ಯಾವ್ದಲ್ಲ. ಹಸುವಿನ ಕೊಟ್ಟಿಗೆಯನ್ನ ಶುಚಿ ಮಾಡೋದು, ಆಮೇಲೆ ಹಸುಗಳ ಮೈ ತೊಳೆಯೋದು, ಮತ್ತಿತರ ಕೆಲಸಗಳನ್ನ ಯಾರು ನೋಡ್ಕೊಳ್ಳೋದು? ಎಲ್ಲ ಕೆಲಸನು ನಾನೇ ಮಾಡ್ಕೊಳ್ಳೋದು. ಬೆಳಿಗ್ಗೆ ಸ್ಕೂಲಿಗೆ ಮಕ್ಕಳನ್ನ ಕಳಿಸಿದ ಮೇಲೆ ನಾನು ಹೋಗ್ತೀನಿ, ಹೋಗಿ ಎಲ್ಲ ಕಳೆದು ಬರೋಷ್ಟು ಮಧ್ಯಾಹ್ನ ಆಗಿರುತ್ತೆ. ಅದನ್ನ ಮುಗಿಸಿ ಬರೋದು ನಾನು. ಸಗಣಿ ತೆಗೆದು ಹಸಗಳಿಗೆ ಹುಲ್ಲಾಕಿ ಕಟ್ಟಿ ಹಂದಿಗಳಿಗೆ ಫೀಡೆಲ್ಲ ಹಾಕಿ ನೀರು ಹಾಕಿ ಗೂಡು ಕ್ಲೀನ್ ಮಾಡಿ ಬರೋದು ನಾನು. ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಬಂದು ಮತ್ತೆ ನನ್ನ ಕೆಲಸ ಇನ್ನು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋ ಅಂತ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಹಾಗೆ ದಿನ ಕಳೀತಾ ಇರ್ತೀನಿ. ಖುಷಿ ಆಗ್ತದೆ ನೋಡಿ, ಕೊಟ್ಟಿಗೆ ಶುಚಿ ಮಾಡೋ ಕೆಲಸವನ್ನು ನೀವೇ ವಹಿಸಿಕೊಂಡಿದ್ದೀರಿ, ಒಂಥರ ಶ್ರಮದಾಯಕ ಕೆಲಸಗಳನ್ನು ಆರಾಮಾಗಿ ಮಾಡ್ಕೋಬಹುದು. ಹಾಲಿಂಡೋ ಕೆಲಸವನ್ನು ಮಾಡ್ತೀರಿ, ಹಾಲು ಮಾರಾಟ ಮಾಡೋದು ಹೇಗೆ? ಹಾಲು ಮಾರಾಟ ಮಾಡ್ತೀನಿ. ಲೀಟರ್ಗೆ 35 ರೂಪಾಯಿಗೆ 5 ಲೀಟರ್ ಎಲ್ಲ ಕೊಡ್ತೀವಿ. ಈಗ ಕಡಿಮೆ ಇದೆ, ಈಗ 4 ಲೀಟರ್ ಕೊಡ್ತಾ ಇದ್ದೀನಿ, ಇಲ್ಲಾಂದ್ರೆ 6-7 ಲೀಟರ್ ಎಲ್ಲ ಕೊಡ್ತಾ ಇದ್ದೆ. ಮೊದ್ಲಂದ್ರೆ ಕೆಲಸದಲ್ಲಿ ಜನ ಇದ್ರು ಮನೇಲಿ, ಅವರು ಹುಲ್ಲಲ್ಲಿ ತಂದು ಕೊಡ್ತಾ ಇದ್ರು ತುಂಬಾ, ಈಗ ಹುಲ್ಲು ಇಲ್ಲ, ಹಾಗಾಗಿ 4 ಲೀಟರ್ ಕೊಡ್ತಾ ಇದ್ದೀನಿ. ಹಸುಗಳಿಗೆ ಒಣ ಹುಲ್ಲು, ಹಸಿ ಹುಲ್ಲು ಮತ್ತೆ ಹಿಂಡಿಗಳನ್ನ ಜೋಡಿಸೋದು ಅಥವಾ ಪಶು ಆಹಾರವನ್ನು ಕೊಡೋದು, ಅದರ ಜವಾಬ್ದಾರಿ ಯಾರು? ನಿಮ್ಮ ಯಜಮಾನರು ಸಹಕರಿಸ್ತಾರ ಅಥವಾ ಇದನ್ನು ನೀವೇ ವಹಿಸ್ಕೊಂಡ್ಬಿಡ್ತೀರಿ ಹೇಗೆ? ಅದನ್ನು ನಾನು ಮಾಡ್ತೀನಿ, ಒಂದೊಂದ್ಸಲಿ ಅವ್ರು ಮಾಡ್ತಾರೆ. ಒಂದೊಂದ್ಸಲಿ ನನಗೆ ಬಕೆಟ್ನ ಗಂಜಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತಗೊಂಡು ಇಡ್ತಾರೆ ಅವರಲ್ಲಿ. ಆಗ ಅದನ್ನ ನಾನೇ ಕೊಡೋದು, ಕೊಟ್ಟು ಕರ ಬಿಟ್ಟು ಹಸಗಳನ್ನ ಕಟ್ಟಿ ಬರೋದು ಒಂದೇ ಸಲಿ, ಅದನ್ನು ನಾನೇ ಮಾಡ್ಕೊಳ್ಳೋದು. ಬೆಳಿಗ್ಗೆ ಮತ್ತು ಸಾಯಂಕಾಲ ಹಾಲು ಕರೆಯೋ ಕೆಲಸ ನಿಮ್ದೇ ಅಲ್ವಾ? ಎರಡೊತ್ತು ನಾನೇ, ಯಾರಿಗೂ ಕರ ಬಿಡೋ ಕೆಲಸ ಇಲ್ಲ. ನಾನೇ ಮಾಡ್ಕೊಳ್ಳೋದು. ಕೆಲವೊಂದ್ಸಾರಿ ನೀವೇನಾದ್ರೂ ತವ್ರ ಮನೆಗೆ ಹೋದಾಗ ಅಥವಾ ನೆಂಟರ ಮನೆಗೆ ಹೋದಾಗ ಅಥವಾ ಸ್ನೇಹಿತರ ಮನೆಗೆ ಹೋದಾಗ ಹಾಲಿಂಡೋ ಕೆಲಸ ಯಾರು ನೋಡ್ಕೊಳ್ಳೋದು? ಆ ರೀತಿ ಹೋಗದೆ ಕಡಿಮೆ ಹೋದ್ರೆ ಕೆಲಸದವ್ರು ಮೊದ್ಲು ಇದ್ರು, ಈಗ ಇಲ್ಲ ಅಂದ್ರೆ ಬಿಟ್ಟು ಬಿಡ್ತೀನಿ. ಈಗ ಯಾರಿಗೂ ಆಗೋದಿಲ್ಲ ಅಂತ, ಮತ್ತೆ ನಾನು ಕರ ಬಿಡ್ತಾ ಇದ್ದಾಗೆ ಬೇರೆಯವ್ರಿಗೆ ಆಗೋದಿಲ್ಲ, ಹಾಗಾಗಿ ಕರ ಬಿಡೋದಿಲ್ಲ ಆ ಟೈಮಲ್ಲಿ, ಬಿಟ್ಟು ಬಿಡ್ತೀವಿ. ಹಾಗೆ ಅಂದ್ರೆ ಹಾಲಿಂಡೋದಕ್ಕಿಂತ ಕರುಗಳಿಗೆ ಕುಡಿಸ್ಬಿಡ್ತೀರಿ? ಕುಡಿಲಿಕ್ಕೆ ಬಿಟ್ಬಿಡ್ತೀವಿ. ಒಂದ್ ರೀತಿ ಒಳ್ಳೇದೇ ನೋಡಿ, ಕರು ಇಲ್ದಲನೆ ಹಾಲು ಪಡ್ಕೊಳ್ಳೋದು ಅಷ್ಟೊಂದು ಸೂಕ್ತ ಆಗಲ್ಲ. ನಾವ್ ಇಲ್ದಾಗ ಕರುಗಳು ಕುಡ್ಕೊಂಬ್ಲಿ ಅನ್ಕೊಂಡ್ ಬಿಟ್ಬಿಟ್ರೆ ಮುಗೀತು, ಸಮಸ್ಯೆನಿಲ್ಲ, ಯಾರನ್ನೂ ದೂರ ಆಗತ್ತಿಲ್ಲ, ಏನು ತೊಂದರೆಗಳಿಲ್ಲ. ಹುಲ್ಲು ಎಲ್ಲಿ ಬೆಳೆಸ್ಕೊಂಡಿದ್ರಿ, ಎಂತೆಂತ ಹುಲ್ಲನ್ನ ಹಾಕ್ತೀರಿ? ಸೀಮೆ ಹುಲ್ಲು ಅಂತ ಬರುತ್ತೆ ಅದು ಸ್ವಲ್ಪ, ಮತ್ತೆ ಇನ್ನು ತೋಟದಲ್ಲಿ ಬರುತ್ತಲ್ಲ ಹುಲ್ಲುಗಳು, ಮಾಮೂಲಿ ಹಸಿ ಹುಲ್ಲುಗಳು ಅದು, ಮತ್ತೆ ಒಣ ಹುಲ್ಲುಗಳು, ಮತ್ತೆ ಸ್ವಲ್ಪ ಫೀಡ್ ಕೊಡ್ತೀವಿ. ಬೇರೆ ಯಾವ ಹುಲ್ಲು ಹಾಕೋದಿಲ್ಲ, ಕಚಡ ಬಂದ್ರೆ ಹಾಕ್ತೀವಿ, ಬೇರೆ ತರ ಅದಿಲ್ಲ. ಹಂದಿಗಳ ಆರೈಕೆ ವಿಚಾರದಲ್ಲಿನೂ ನೀವು ಗಮನ ಹರಿಸ್ತೀರಾ, ಭಾಗಿಯಾಗ್ತೀರಾ? ಹೇಗೆ? ಹಂದಿ ಕೆಲಸ ನಾನೇ ಮಾಡೋದು. ಅವರು ವೇಸ್ಟ್ ಎಲ್ಲ ತಂದು ಕೊಡ್ತಾರೆ, ಗೂಡಿಗೆಲ್ಲ ನೀರು ತಂದು ಸಪ್ಲೈ ಮಾಡ್ಕೊಡ್ತಾರೆ, ಮತ್ತೆ ಕ್ಲೀನ್ ಎಲ್ಲ ನಾನೇ ಮಾಡೋದು, ಫುಡ್ ಹಾಕೋದು ನಾನೇ. ಅದಕ್ಕೇನದು ಹುಷಾರಿಲ್ಲ ಆದ್ರೂ ಗೊತ್ತಾಗೋದು ನನಗೇನೆ, ನಾನೇ ಹೇಳಬೇಕು ಅವರಿಗೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಡಾಕ್ಟರ್ಗಳನ್ನ ಕರ್ಕೊಂಡು ಬಂದು ನೋಡ್ಕೊಳ್ಳೋದು ಎಲ್ಲ ಮಾಡ್ತಾರೆ, ಮತ್ತೆ ನೋಡೋ ಕೆಲಸ ಎಲ್ಲ ನಂದೇ. ಹಸು ಸಾಕೋದಕ್ಕಿಂತ ಹಂದಿ ಸಾಕೋದು ಸುಲಭ ಅಂತ ಕೆಲವೊಬ್ರು ಹೇಳ್ತಾರೆ. ಬೆಳಿಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ ಅದಕ್ಕೆ ಆಹಾರ ಕೊಟ್ಬಿಟ್ರೆ ಮುಗೀತು, ಆಮೇಲೆ ಕ್ಲೀನ್ ಮಾಡೋದು ಒಂದು ಅರ್ಧ ಗಂಟೆ ಕೆಲಸ, ಒಳ್ಳೆ ವರಮಾನ ಸಿಗುತ್ತೆ, ಆಮೇಲೆ ಖರ್ಚುಗಳು ಬಹಳ ಕಡಿಮೆ ಅಂತ ಅನ್ಕೊಂಡು ಮಾತಾಡುತ್ತಿದೆ, ಏನಂತೀರಿ? ಹೌದು, ನಿಜಾನೇ. ಹಸುಗಳಿಗೆ ಹುಲ್ಲು ಇದ್ರೆ ಹಸ ಒಳ್ಳೇದು, ಹಂದಿಗಳಿಗಾದ್ರೆ ಅದರ ಕೆಲಸ ಜಾಸ್ತಿ ಆಗುತ್ತೆ, ನಮಗೇನು ಕಷ್ಟನೇ. ಆದ್ರೆ ಯಾವಾಗ್ಲೂ ಒಂದೇ ತರ ಇರ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಇದೆ ಆದ್ರೂ ಅದರಲ್ಲಿ ಪ್ರಾಫಿಟ್ನು ಇದೆ ನಮಗೆ. ಹಾಗಾಗಿ ಹಸುಗಳೂ ಲಾಭ ಇದೆ, ಹುಲ್ಲು ಇದ್ರೆ ನಮಗೆ ಹಸ ಲಾಭನೇ. ಯಜಮಾನ್ರು ಇಂಥದೇ ಮಾಡ್ಬೇಕು ಹೀಗೆ ಮಾಡ್ಬೇಕಂತ ಹೇಳ್ತಾ ಇರ್ತಾರೆ ಅಥವಾ ಈಗ ನೀವು ಹಂಚ್ಕೊಂಡಂಗೆ ನಡೀತಾ ಇರತ್ತ? ಹಾಗೇನಿಲ್ಲ, ನನ್ನ ಕೆಲಸನ ಮಾಡ್ತಾ ಇರ್ತೀನಿ, ಅವರು ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅಂತ ಯಾವ ಒಂದು ಕಂಡೀಷನ್ ಅನ್ನ ಹಾಕೋದಿಲ್ಲ, ಅವರು ಮಾಡ್ತಾ ಇರ್ತೀವಿ ಕೆಲಸ. ಅಂದ್ರೆ ಕೆಲಸಗಳು ಸರಿಸಾಗಿ ಸಾಗುವಾಗ ಯಾರು ಅಡ್ಡಿ ಮಾಡ್ಲಿಕ್ಕೆ ಹೋಗುದಿಲ್ಲ, ಅವ್ರ ಕೆಲಸನ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಅನ್ಕೊಂಡು ಇತರೆ ಕೆಲಸಗಳನ್ನ ಕುಟುಂಬದ ಸದಸ್ಯರು ಹಂಚಿಕೊಳ್ತಾರೆ. ನಿಮ್ಮ ಯಜಮಾನರ ಪಾತ್ರ ಏನು ಹಸು ಸಾಕಾಣಿಕೆಯಲ್ಲಿ, ಹಂದಿ ಸಾಕಾಣಿಕೆಯಲ್ಲಿ ಮತ್ತು ಕೃಷಿಯಲ್ಲಿ? ನೀವು ಕಂಡಂತೆ ನೋಡ್ತಾ ಇರ್ತೀರಿ ದಿನ, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಏನೇನು ಚಟುವಟಿಕೆ ಅಂತ ಅನ್ಕೊಂಡು ಗಮನಿಸ್ತಾ ಇರ್ತೀರಿ, ಹೇಳಿ. ಹಸುಗಳಿಗೆ ಒಂದೊಂದ್ಸಲಿ ಹುಲ್ಲು ತರ್ತಾರೆ, ಮತ್ತೆ ಜೇನು ಸಾಕಾಣಿಕೆ ಮಾಡ್ಕೊಳ್ತಾರೆ, ಮತ್ತೆ ಹಂದಿಗೆ ವೇಸ್ಟ್ ಎಲ್ಲ ಮಡಿಕೇರಿಯಿಂದ ಅವರೇ ತರೋದು, ಅದೆಲ್ಲ ಅವರು ಮಾಡ್ತಾರೆ. ತೋಟದ ಕೆಲಸದವರು ಕೆಲಸ ಬಂದ್ರೆ ಅವ್ರನ್ನ ನೋಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ನಿಜ, ಕೆಲವೊಂದು ಮಹಿಳೆಯರು ಮಾಡದ ಕೆಲಸಗಳನ್ನ ಪುರುಷರು ಮಾಡ್ತಾರೆ, ಪುರುಷರು ಮಾಡದ ಕೆಲಸಗಳನ್ನ ಮಹಿಳೆಯರು ಮಾಡ್ತಾ ಇರ್ತಾರೆ. ಮನೆ ಕೆಲಸಗಳನ್ನು ಮಾಡ್ಕೊಂಡು ಈ ಕಡೆ ಹಸುಗಳನ್ನು ಸಾಕೊಂಡು ಹಂದಿಗಳನ್ನ ಸಾಕೊಂಡು ಬೆಳವಣಿಗೆ ಆಗ್ತಾ ಸಾಕ್ತದಿರಲ್ವಾ? ಹೌದು, ಬೆಳವಣಿಗೆ ಆದಾಗೆ ಸಾಕ್ತಾ ಹೋಗ್ತಾ ಇರ್ತೀವಿ. ನಿತ್ಯನು ಕೈ ತುಂಬ ಕೆಲಸಗಳನ್ನ ಮಾಡ್ಕೊಳ್ತಾ ಹೋದ್ರೆ ಹೊಟ್ಟೆ ತುಂಬ ಊಟ ಹೋಗ್ತದೆ, ಹಾಗೆ ಕಣ್ ತುಂಬ ನಿದ್ದೆ ಅಲ್ವಮ್ಮ? ಹೌದು, ಕೆಲಸ ಮಾಡಿದ್ರೆ ಸ್ವಲ್ಪ ನಿದ್ದೆ ಬರುತ್ತೆ, ಇಲ್ಲಾದ್ರೆ ಬರೋದಿಲ್ಲ. ಸುಮ್ಮನೆ ಕೂತ್ರು ಸ್ವಲ್ಪ ಬೋರ್ ಆಗುತ್ತೆ, ಏನಾದ್ರೂ ಒಂದು ಕೆಲಸ ಮಾಡುವ ಅಂತ ಆಗ್ತದೆ. ಆಗ ಸ್ವಲ್ಪ ಗಿಡಗಳನ್ನು ಮಾಡ್ಕೊಳ್ಳೋದು ಏನಾದ್ರೂ ಮಾಡ್ಕೊಂಡು ಇರ್ತೀನಿ, ಮನೆ ಕೆಲಸ ಮತ್ತೆ ಟೈಲರಿಂಗ್ ಮಾಡ್ಕೊಳ್ತೀನಿ ಸ್ವಲ್ಪ. ಹಂದಿ ಸಾಕೋ ಸಂಗತಿ, ಹಾಗೆ ಹಸುಗಳನ್ನ ನೋಡ್ಕೊಳ್ಳೋದು, ಇಲ್ಲಿ ದುಡ್ಡಿನ ಪಾಲು ಹೇಗೆ ನಿಮಗೆ ಸಲ್ಲೋದು? ಹಂದಿಗಳ ಪಾಲೆಲ್ಲ ಅವರಿಗೇನೆ ಸೇರೋದು, ಆದ್ರೆ ಬೇಕಾದಾಗ ತಗೊಳ್ತೀನಿ, ನಾನು ಖರ್ಚು ಮಾಡೋದಿಲ್ಲ. ಹಾಗೆ ಹಾಲಿನ ದುಡ್ಡು ನನಗೆ ತಂದು ಕೊಡ್ತಾರೆ, ಅದರಲ್ಲಿ ನನಗೆ ಬೇಕಾದ ತಗೊಳ್ತೀನಿ, ಖರ್ಚು ಮಾಡ್ಕೊಳ್ತೀನಿ, ಇಲ್ಲ ಮಕ್ಳು ಏನಾದ್ರು ಬೇಕಾದ್ರೆ ಅದಕ್ಕೆ ಕೊಡ್ತೀನಿ. ಹಂದಿದಂತ ಬಿಡೋದಿಲ್ಲ, ಅವರೇ ತಗೊಂಡೋಗಿ ಎಲ್ಲ ವ್ಯವಹಾರ ಮಾಡ್ತಾರೆ. ಅಂದ್ರೆ ಮಹಿಳೆಯರೇ ಸ್ವಲ್ಪ ಕೈಯಲ್ಲಿ ಕಾಸು ಓಡಾಡ್ತಾ ಇದ್ರೆ ಖುಷಿ ಆಗ್ತದೆ, ಖರ್ಚಿಗೆ ಅನುಕೂಲ, ಇಲ್ಲದ ಹೋದ್ರೆ ಎಲ್ಲದನ್ನು ಅವ್ರ ಕಿಸೆಗೆ ಇಟ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನೋಡಿ, ನಾವು ಇಷ್ಟೊಂದು ದುಡಿತೀವಿ, ದುಡ್ಡೇ ಇಲ್ಲ ಅನ್ನೋ ತರ ಕೆಲವೊಂದು ಮನೆತನಗಳಲ್ಲಿ ಒಂದ್ ರೀತಿ ಬೇಸರದ ಸಂಗತಿಗಳು ಬರ್ತವೆ ಅಂತ ಅನ್ಕೊಂಡು ಪುರುಷರು ಕೇಳದಲ್ಲ ಕೊಟ್ಟೆ ಬಿಡ್ತಾರೆ, ಅವರು ಖುಷಿಯಾಗಿರ್ಲಿ, ಕೆಲಸನೂ ಚೆನ್ನಾಗಿ ಸಾಗುತ್ತೆ ಅಂತ ಅನ್ಕೊಂಡು. ಅಲ್ಲಮ್ಮ? ಹೌದೌದು, ಆ ರೀತಿ ಇರ್ತಾರೆ. ಆದ್ರೆ ಮನೇಲಿ ಕೆಲಸ ನಂದಾಗಿದ್ದರಿಂದ ಹೊರಗಿನ ಎಲ್ಲ ವ್ಯವಹಾರ ಅವರದೇ, ಹಾಗಾಗಿ ಅವರೇ ಮಾಡ್ಕೊಂಡು ಬರ್ತಾರೆ, ದುಡ್ಡಿನ ವ್ಯವಹಾರ ಅವರೇನೆ ಜಾಸ್ತಿ. ಈಗ ಅಂದಿನ ಕಡದ್ರು ಅವರೇ ತಗೊಂಡು ಹೋಗ್ತಾರೆ, ಏನಾದ್ರೂ ಬೇಕಾದ್ರೆ ಅವರೇ ನನಗೆ ಬೇಕು ಅಂದ್ರೆ ಸಾಕು ತಂದು ಹಾಕ್ತಾರೆ, ಹಾಗಾಗಿ ನಾನು ಅಷ್ಟೇನೋ ಕೇಳೋದಿಲ್ಲ. ಆ ರೀತಿ ಹಾಲಿನ ದುಡ್ಡು ಮಾತ್ರ ನಂಗೆ ಕೊಡ್ತಾರೆ ಇಟ್ಟುಕೋ ಅಂತೇಳಿ, ಅದರಲ್ಲಿ ಖರ್ಚು ಮಾಡ್ಕೊಳ್ತೀನಿ ಬೇಕಾದಾಗೆ. ಹಾಗೆ ನಾನು ಅಷ್ಟೇನು ಖರ್ಚು ಮಾಡಕ್ ಹೋಗೋದಿಲ್ಲ, ಗಿಡಗಳನ್ನು ತಗೊಳ್ಳೋದು ಆ ರೀತಿ, ಮಕ್ಳು ಬಟ್ಟೆ ಏನಾದ್ರು ಬೇಕಾದ್ರೆ ತಗೊಳ್ತೀನಿ. ಕೆಲವೊಬ್ರು ಹೇಳ್ತಾರೆ ತಿಂಗಳಿಗೆ 1,000 ರೂಪಾಯಿ ದುಡ್ಡು ಬರುತ್ತೆ ಹಾಲಿನಿಂದ, ಆಮೇಲೆ ಇನ್ನು ಕರುಗಳನ್ನ ಮಾರಾಟ ಮಾಡೋದು, ಕಡಸಗಳನ್ನ ಮಾರಾಟ ಮಾಡೋದು, ಹೀಗೆ ಲೆಕ್ಕ ಹಾಕೋದಿದೆ, ನೀವು ಅದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದ್ರೆ? ಆ ರೀತಿ ಗಮನ ಹರಿಸ್ಲಿಲ್ಲ, ಆದ್ರೆ ಲೆಕ್ಕ ಹರಿಸಿದ್ರೆ ಉಂಟು, ಲಾಭ ಉಂಟು ಅದರಲ್ಲಿ, ಹಾಲಲ್ಲೂ ಲಾಭ ಉಂಟು. ಜಾಗ ಇರಬೇಕು, ಜಾಗ ಇಲ್ಲದ್ರೆ ಆಗೋದಿಲ್ಲ, ಮೇವು ಬೇಕು ಅವರಿಗೆ, ಮೇವು ಇದ್ರೆ ಹಸಗಳನ್ನ ಮಾಡಿ ಮಾರಾಟ ಮಾಡೋದು ಉತ್ತಮನೇ. ಯಾರು ಜಾಗ ಕಟ್ಕೊಂಡು ಅದು ಸರಿ ಆಗೋದಿಲ್ಲ ಅಂತ ಹೇಳಿ ಮಾಡೋದಿಲ್ಲ. ಹಸುಗಳನ್ನು ಸಾಕಿದ್ರು ಲಾಭ ಉಂಟು, ಅದಕ್ಕೆ ತಿನ್ನಲಿಕ್ಕೆ ಕೊಟ್ಟು ಹುಲ್ಲನ್ನು ಹಾಕಿದ್ರೆ ಹೇಗಿದ್ರು ಲಾಭ ಇದ್ದೇ ಇದೆ. ಅದರಿಂದ ನಮಗೆ ಹಾಲು ಇದೆ, ಸಗಣಿ ತೋಟಕ್ಕೆ ಆಗುತ್ತೆ, ಗಂಜಳ ಇದನ್ನು ಗೊಬ್ಬರ ಅದು ಮಾಡ್ಕೊಳ್ಬಹುದು, ಅದನ್ನ ಮಾರಬಹುದು. ಆದರೆ ಮಾಡೋದಿಲ್ಲ, ನಾವು ನಮ್ಮ ತೋಟಕ್ಕೆ ಮಾಡ್ಕೊಳ್ತೀವಿ. ಹಸುಗಳನ್ನ ಬಿಟ್ಟು ಮೇಯಿಸ್ತೀರ, ಯಾವಾಗಲೂ ಕಟ್ಟಿ ಹುಲ್ಲು ಹಾಕ್ತೀರ, ಹೇಗೆ? ಕಟ್ಟಿ ಹಾಕೋದು, ಗದ್ದೆಯಲ್ಲೆಲ್ಲ ಕಟ್ಟಿ ಹಾಕ್ತೀವಿ, ಮತ್ತೆ ಪಕ್ಕದವರ ಜಾಗ ಕೇಳ್ತೀವಿ, ಆಗಿದ್ರೆ ಕಟ್ಟಿ ಹಾಕ್ತೀನಿ. ಡೈಲಿ ಕಟ್ಟಿ ಹಾಕೋದು, ಒಂದಿನ ಬಿಡೋದಿಲ್ಲ. ಅಂದ್ರೆ ಕೊಟ್ಟಿಗೆಯಲ್ಲಿ ಯಾವಾಗ್ಲೂ ಇರೋದಿಲ್ಲ, ಬೆಳಿಗ್ಗೆ ಹಾಲು ಹಿಂಡಿದ ಬಳಿಕ ಎಷ್ಟು ಹೊತ್ತಿಗೆ ಗದ್ದೆಗೆ ಹೊಡ್ಕೊಂಡು ಹೋಗಿ ಕಟ್ಟಿ ಮೇಯಿಸ್ತೀರಿ? ಬೆಳಿಗ್ಗೆ ಒಂದು 10 ಗಂಟೆ ಎಲ್ಲ ಆಗೋಷ್ಟೊತ್ತಿಗೆ ನಾನು ಕರ ಬಿಟ್ಟ ಮೇಲೆ ಹೊರಗೆ ಗದ್ದೆಲಿ ಹೊಡ್ಕೊಂಡು ಹೋಗಿ ಕಟ್ಟಿ ಹಾಕ್ತೀನಿ. ಸಾಯಂಕಾಲ 4-5 ಗಂಟೆಗೆ ಹೊಡ್ಕೊಂಡು ಬಂದು ಕಟ್ಟಿ ಹಾಕ್ತೀನಿ. ಕೊಟ್ಟಿಗೆ ಒಳಗೆ ಕಟ್ಟಿ ಹುಲ್ಲು ಹಾಕೋದಿಲ್ಲ, ಹೊರಗೇನೆ ಕಟ್ಟಿ ಹಾಕೋದು. ಅಂದ್ರೆ ಆ ಕಡೆ ಕಡೆ ಓಡಾಡ್ತಾ ಇದ್ರೆ ಮಾತ್ರ ಅವ್ರಿಗೆ ಸ್ವಲ್ಪ ಆರೋಗ್ಯ ಸೇರಿರುತ್ತಂತೆ, ಮತ್ತೆ ಹಾಲು ಸಿಗೋದು ಹಾಗೇನೆ, ಮತ್ತೆ ಕಟ್ಟಿ ಹಾಕಿದ್ರೆ ಹಾಲು ಸಿಗೋದು ಕಡಿಮೆನೆ, ಓಡಾಡ್ತಾ ಇರಬೇಕು. ಹಸು ಸಾಕಾಣಿಕೆಯಲ್ಲಿ ನೀವು ಕಂಡಂತ ಏನಾದರೂ ಸಮಸ್ಯೆಗಳನ್ನ ಗಮನಿಸ್ತಾ ಇದೀರಾ? ಒಂದೊಂದ್ಸಲ ಅವರಿಗೆ ಕಷ್ಟ ಆಗುತ್ತೆ, ಸ್ವಲ್ಪ ಹುಷಾರಿಲ್ಲದ ಆ ರೀತಿ. ನಮ್ಮಲ್ಲಿ 2 ಹಸ ಮಾತ್ರ ಜಾತಿ, ಮತ್ತೆ ಒಂದು ನಾಟಿ ಹಸ ಇರೋದು, ಹಾಗೆ ಅಷ್ಟೇನು ತೊಂದರೆ ಬರಲಿಲ್ಲ ನಮಗೆ ಇಷ್ಟರವರೆಗೆ. ಈಗ 4-6 ವರ್ಷಗಳ ಒಂದು ಅವಧಿಯನ್ನು ನೋಡ್ಕೊಂಡ್ರೆ ಪ್ರತಿ ವರ್ಷನೂ 1, 2, 3 ಕರುಗಳು ಹುಡ್ತಾ ಇರ್ತವೆ, ಬೆಳೀತಾ ಇರ್ತವೆ, ಅವುಗಳನ್ನು ಮಾರಾಟ ಮಾಡ್ತೀರೇನ ಅಲ್ವಾ? ಹೌದು, ಮಾರ್ತೀನಿ. ಅದನ್ನ ಇಟ್ಕೊಳ್ಳೋದಿಲ್ಲ ನಾವು ದೊಡ್ಡದಾದಾಗೆ. ಈಗೆಲ್ಲ ಒಂದೊಂದ್ಸಲ ಒಬ್ಬೊಬ್ಬರಿಗೆ ಫ್ರೀ ಆಗಿ ಸಾಕೋರಿದ್ರೆ ಕೊಟ್ಟು ಬಿಡ್ತೀನಿ, ನಮಗೆ ಕಟ್ಟಲಿಕ್ಕೆ ಜಾಗ ಅಲ್ಲ ಅಂತೇಳಿ, ಮತ್ತೆ ಬೇಕಾದಾಗ ಮಾತ್ರ ಇಟ್ಕೊಳ್ತೀನಿ. ನೋಡಿ, ತವ್ರ ಮನೆಯಲ್ಲಿ ಹಸು ಸಾಕಲಿಲ್ಲ, ಹಾಲು ಹಿಂಡಲಿಲ್ಲ, ಹಾಲು ಕುಡಿದ್ರಿ ಅಷ್ಟೇ. ಆದ್ರೆ ಇಲ್ಲಿ ಇದೊಂದು ಹೊಸ ಅನುಭವ. ತವ್ರ ಮನೆಯವರು ಏನಂತಾರೆ ಇದನ್ನೆಲ್ಲ ನೋಡ್ಕೊಂಡು? ಬೀನವರು ಎಷ್ಟೊಂದು ಆಸಕ್ತಿಯಿಂದ ತೊಡಸ್ಕೊಂಡಿದ್ದಾರೆ, ಅಥವಾ ಓ ಹೀಗೂ ಮಾಡ್ತಾ ಇದೀರಲ್ಲ ಅಂತ ಅನ್ಕೊಂಡು ಮಾತಾಡ್ತಿರ್ಬೇಕಲ್ವಾ? ಅವರಿಗೆ ತುಂಬಾ ಖುಷಿ ಆಗುತ್ತೆ, ಏನು ಮಾಡದೆ ಇಲ್ಲಿ ಎಲ್ಲ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ಯಲ್ಲ, ಮಾಡ್ತೀಯಲ್ಲ ನೀನು ಹೇಳಿ ಎಲ್ಲರಿಗೂ ಇಷ್ಟನೇ. ನಮ್ಮ ಎಲ್ಲಾ ನೆಂಟರುಗಳಿಗೂ ತುಂಬಾ ಖುಷಿನೇ. ಬಯಸಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಯಾವುದೂ ಕಷ್ಟ ಆಗೋದಿಲ್ಲ. ನಿಮಗೆ ಮನಸ್ಸೇ ಇಲ್ಲ ಅಂತಂದ್ರೆ ಎಲ್ಲದೂ ಕಷ್ಟ ಅನಿಸ್ಬಿಡುತ್ತೆ. ನಾವು ದಿನನಿತ್ಯ ಒಂದು ಚಟುವಟಿಕೆ ಪಟ್ಟಿಯನ್ನು ಮಾಡ್ಕೊಂತ ಹೋದ್ರೆ ಅನುಕೂಲವೇ ಅಲ್ವಮ್ಮ? ಹೌದೌದು, ನಾವು ಯಾವ ಕೆಲಸವನ್ನು ಇಷ್ಟಪಟ್ಟು ಮಾಡ್ಕೊಂಡು ಹೋಗ್ತೀವಿ ಅದು ಸುಲಭ ಆಗುತ್ತೆ. ಕಷ್ಟ ಅಂತ ಹೇಳಿಬಿಟ್ರೆ ನಮಗೆ ಎಲ್ಲಾ ಕೆಲಸನೂ ಕಷ್ಟನೇ, ಕಷ್ಟದಲ್ಲೇ ನಾವು ಇದ್ರೆ ಎಲ್ಲಾನು ಕಷ್ಟನೇ. ನಮಗೆ ಹುಷಾರಿಲ್ಲ ಅಂತ ಮಲಗಿದ್ರೆ ಯಾವತ್ತು ಮಲಗಿದಲ್ಲೇ ಇರ್ತೀವಿ. ನಾವು ಸ್ವಲ್ಪ ಓಡಾಡಿ ಸ್ವಲ್ಪ ಕೆಲಸ ಮಾಡಿದ್ರೆ ನಾವು ಸರಿಯಾಗೋದು, ಆದ್ರಿಂದ ಆರೋಗ್ಯವಾಗಿರ್ತೀವಿ, ಇಲ್ಲಾಂದ್ರೆ ಕಷ್ಟನೇ. ಹಾಗಾಗಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಸುಮ್ಮನೆ ಕೂರ್ಲಿಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ಮನೆಯಲ್ಲಿ ತಿಂಡಿ ಅಡುಗೆ ಕೆಲಸಗಳನ್ನು ನೀವೇ ಮಾಡ್ತೀರಾ, ಯಜಮಾನರನ್ನು ಕೈ ಜೋಡಿಸ್ತಾರ, ಹೇಗೆ ಮಕ್ಕಳು ಪಾತ್ರ ಹೇಗಿದೆ? ಅವರು ಮಾಡ್ತಾರೆ, ಆದ್ರೆ ತರಕಾರಿ ಸಾರು ಅಂತ ಹೇಳಿದ್ರೆ ಮಾಡೋದಿಲ್ಲ ಅವರು. ನಾನ್ ವೆಜ್ ಎಲ್ಲ ತುಂಬಾ ಇಷ್ಟ ಅವ್ರಿಗೆ ಮಾಡ್ತಾರೆ ಅವರು. ಮತ್ತೆ ಬೇರೆ ಅಡಿಗೆ ಎಲ್ಲ ಅನ್ನ ಸಾರು ಅದನ್ನ ನಾನೇ ಮಾಡೋದು. ಮತ್ತೆ ತಿಂಡಿ ಎಲ್ಲ ಈಗ ಸ್ವಲ್ಪ ಕಡಿಮೆ, ಮಕ್ಕಳು ದೊಡ್ಡದಾದ್ರು ತಿನ್ನೋದಿಲ್ಲ, ಹಾಗೆ ಸ್ವೀಟ್ ಎಲ್ಲ ತುಂಬಾ ಮಾಡ್ತಾ ಇದೆ, ಈಗ ಮಾಡೋದಿಲ್ಲ ನಾನು. ತಿಂಡಿನೂ ಮಾಡ್ತಾ ಇದೆ, ಈಗ ಅದೆಲ್ಲ ಕಡಿಮೆ ಮಾಡಿದೀನಿ. ಮಕ್ಕಳನ್ನ ಕೃಷಿಯಲ್ಲಿ ಹೇಗೆ ತೊಡಸ್ಕೊಳ್ತಾ ಇದ್ರಿ? ಮಗಳು ಮತ್ತು ಮಗನ ಆಸಕ್ತಿ ಹೇಗಿದೆ, ಅಥವಾ ಅವ್ರಿಗೆ ಹೇಗೆ ಒಂದ್ ರೀತಿಯಲ್ಲಿ ತರಬೇತಿ ಗೊಳಿಸ್ತಾ ಇದ್ರಿ? ಈಗ ನೀವು ತವ್ರ ಮನೇಲಿ ಏನೂ ಕಲೀಲಿಲ್ಲ, ಅದನ್ನು ಮುಂದಿಟ್ಕೊಂಡು ಮುಂದೆ ಇವರು ಹೀಗೆ ಕಲೀಲಿ ಅನ್ಕೊಂಡು ಆಸಕ್ತಿಯಿಂದ ಬಳಸ್ಕೊಳ್ತಾ ಇದ್ರಿ, ಅಥವಾ ಓದ್ಲಿ ಬಿಡಿ ಆಮೇಲೆ ಮಾಡೇ ಮಾಡ್ತಾರ ಅಂತ ಹೇಳ್ತಾರೆ, ಹೇಗೆ? ಇಲ್ಲ, ಒಂದೊಂದ್ಸಲ ಕರ್ಕೊಂಡು ಹೋಗ್ತೀನಿ ಮಗನ್ನ ಕೆಲಸ ಮಾಡ್ಲಿಕ್ಕೆ. ಅವ್ನ್ ಮಾಡ್ತಾನೆ, ಅವನಿಗೆ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ. ಕೆಲಸ ಮಾಡಿದ್ರೆ ಓದಿನಲ್ಲಿ ಹಿಂದೆ ಬೀಳ್ತಾನೆ, ಅದಕ್ಕೆ ನಾನು ಸ್ವಲ್ಪ ಟೈಮ್ ಬಿಟ್ಟು ಕರ್ಕೊಂಡು ಹೋಗೋದಿಲ್ಲ. ಮಾಡ್ತಾನೆ ಮಗ, ಮಗಳು ಅವಳು ಇಲ್ಲಿಲ್ಲ ಈಗ. ಮೊದ್ಲು ಇದ್ದಾಗ ತೋಟದ ಕೆಲಸದೆಲ್ಲ ಮಾಡ್ಲಿಲ್ಲ, ಬೇರೆ ಈ ಸಗಣಿ ಗೊಬ್ಬರ ಹಾಕೋತಿಗೆ ಕೆಲಸ ರೊಟ್ಟಿಗೆ ಹೋಗು ಮಾಡು ಕಲಿಬೇಕು, ಓದಿದ್ರೆ ಸಾಲದಿಲ್ಲ, ಎಲ್ಲನೂ ಗೊತ್ತಿರಬೇಕು ಅಂತ ಹೇಳ್ತೀನಿ. ಮಾಡ್ತಾರೆ, ಪ್ರತಿ ದಿನ ಅಂತ ಇಲ್ಲ, ಅಪರೂಪಕ್ಕೆ ಒಂದೊಂದ್ಸಲಿ ಮಾಡ್ತಾರೆ. ಮಾಡ್ಬೇಕು ಅಂತ ಹೇಳಿದ್ದು ಮಗನಿಗೆ ಇಂಟ್ರೆಸ್ಟ್ ಉಂಟು, ಮಾಡ್ತಾನೆ, ಮುಂದಕ್ಕೆ ಗೊತ್ತಿಲ್ಲ ಹೇಗೆ ಅಂತ. ಕಿಶೋರ್ ಬೋಪಯ್ಯನವರು ಹೇಳ್ತಾ ಇದ್ರು, ಸುಮಾರು 12 ಎಕರೆ ಕಾಫಿ ತೋಟ ಇದೆ, 1 ಎಕರೆ ಗದ್ದೆ ಇದೆ ಅಂತ ಅನ್ಕೊಂಡು. ಎಷ್ಟೋ ಜನ ಮಹಿಳೆಯರು ಆ ಕಡೆ ತೋಟನೂ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಮನೆ ಕೆಲಸನ ಮಾತ್ರ ಅಚ್ಚುಕಟ್ಟೆ ಮಾಡಿಕೊಂಡು ಇನ್ನೇನು ಕೆಲಸಗಳನ್ನ ಮಾಡ್ಲಿಕ್ಕೂ ಮುಂದೆ ಬರೋದಿಲ್ಲ, ಆಸಕ್ತಿನೂ ತೋರಿಸೋದಿಲ್ಲ. ನೀವು ಈ ಕಡೆ ತೋಟದ ವಿಚಾರಗಳಲ್ಲೂ ಭಾಗಿಯಾಗ್ತೀರಿ, ಹಂದಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಮನೆಯ ನಿರ್ವಹಣೆ, ಹೀಗೆ ಏನನ್ಸುತ್ತೆ? ಕೆಲವೊಬ್ರು ಇದನ್ನೆಲ್ಲ ನೋಡಿ ಇಷ್ಟೊಂದು ಒತ್ತಡ ಬೇಕಾ ಅಂತ ಮಾತಾಡೋದಿದೆ, ಏನು ಪ್ರತಿಕ್ರಿಯಿಸ್ತೀರಿ? ಹೌದು, ಒಬ್ಬೊಬ್ರು ಹೇಳ್ತಾರೆ ಯಾಕೆ ಹೀಗೆ ಮಾಡ್ತಾರೆ, ಅವ್ರಿಗೆ ದುಡ್ಡಿನ ಆಸೆಗೆ ಆಗಿ ಮಾಡ್ತಾರೆ ಆ ರೀತಿ. ನನ್ನ ದುಡ್ಡಿನ ಆಸೆಗೆ ಯಾವತ್ತೂ ಕೆಲಸ ಮಾಡಿದವಳಲ್ಲ, ಕೆಲ ದುಡ್ಡು ಹಿಡಿಬೇಕು, ದುಡ್ಡು ಮಾಡಬೇಕು ತನ್ನೋ ಆಸೆ ಇದ್ದಿದ್ರೆ ನಾನು ಯಾವತ್ತೂ ದುಡ್ಡು ಮಾಡ್ತಾ ಇದ್ದೆ. ಆ ರೀತಿಯಲ್ಲಿ ನನಗೆ ಕೆಲಸ ಮಾಡಬೇಕು, ನಾವು ಚೆನ್ನಾಗಿರ್ಬೇಕಷ್ಟೇ. ನನ್ನ ಲೆಕ್ಕ ಹಾಗೆ, ಒಬ್ಬರ ಹತ್ರ ಕೇಳಬಾರ್ದು, ಒಬ್ಬರೊಟ್ಟಿಗೆ ಇಲ್ಲ ಅಂತ ಹೇಳಬಾರ್ದು ಅಂತ ಅನ್ನುವಂತ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೀನಿ. ಮತ್ತೆ ದುಡ್ಡು ಮಾಡಿ ನಾನು ದೊಡ್ಡ ಮನುಷ್ಯನಾಗ್ಬೇಕು ಅನ್ನೋ ಆಸೆ ನನಗೆ ಇರ್ಲಿಲ್ಲ, ಅವತ್ತೂ ಇಲ್ಲ, ಇವತ್ತೂ ಇಲ್ಲ, ಮುಂದಕ್ಕೂ ಇರೋದಿಲ್ಲ. ಕೆಲಸ ಮಾಡ್ತೀನಿ, ಯಾವ ಕೆಲಸ ಗೊತ್ತಿದೆ ಅಂತ ಹೇಳಿದ್ರೆ ಮಾಡ್ತೀನಿ, ಗೊತ್ತಿಲ್ಲ ಅಂತ ನೋಡಿ ಕಲಿತೀನಿ. ಒಳ್ಳೆ ಮನಸ್ಸು ನೋಡಿ. ಕೆಲಸ ಗೊತ್ತಿಲ್ಲ ಅಂತ ಸುಮ್ಮನೆ ಇರೋದಲ್ಲ, ಕೆಲಸನ ನೋಡಿ ನೋಡಿ ಗಮನಿಸ್ಕೊಂಡು ವಿಚಾರ ಗ್ರಹಿಸ್ಕೊಂಡು ಕಲಿತ ಅದರಲ್ಲಿ ಭಾಗಿಯಾಗ್ತಾ ಹೋದರೆ ಮನೆತನಗಳು ಬೆಳವಣಿಗೆ ಆಗ್ತವೆ. ನೋಡಿ, ನೀವು ಇಷ್ಟು ಕೆಲಸಗಳನ್ನು ಮಾಡೋದ್ರಿಂದ ಬರೀ ನಿಮ್ಮ ಯಜಮಾನರ ಹತ್ರ ದುಡ್ಡಲ್ಲ, ನಿಮ್ಮಲ್ಲಿನೂ ಸ್ವಲ್ಪನಾದರೂ ದುಡ್ಡು ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಖರ್ಚುಗಳಿಗೂ ಆರಾಮಾಗಿ ಖರ್ಚು ಮಾಡಲಿಕ್ಕೆ ಹಣನೂ ಸಿಗ್ತಾ ಇರುತ್ತೆ. ಜೊತೆಗೆ ಒಂಥರ ಸಂತೋಷಕರವಾದ ಬದುಕು. ನಾವು ಹೀಗೆ ಕೆಲಸ ಮಾಡ್ತಾಯಿದ್ದೀವಲ್ಲ, ನಮ್ಮ ಮನೆತನದ ಬೆಳವಣಿಗೆಗೂ ಅನುಕೂಲ ಆಗ್ತದೆ, ಮತ್ತು ಆರೋಗ್ಯಕ್ಕೂ ಇತರೆ ಸಂಗತಿಗಳಿಗೂ ಪೂರಕವಾದ ವಿಚಾರವೇ ಅಂತ ಅಂದ್ಕೊಂಡು ನಿಮಗೆ ಭಾಸವಾಗ್ತಾ ಇರುತ್ತೆ. ನೆನಪು ಮಾಡಿಕೊಂಡು ಖುಷಿ ಪಡ್ತೀರಿ ಅಲ್ವಾ? ತುಂಬಾ ಖುಷಿ ಪಡ್ತೀನಿ. ಕೆಲಸ ಮಾಡಿದ್ರೆ ನಮಗೆ ಒಂದು ಮೈಂಡ್ ಫ್ರೀ ಆದಾಗ ಆಗುತ್ತೆ, ಸುಮ್ಮನೆ ಮನೇಲಿ ಇದ್ರೆ ಆಗೋದಿಲ್ಲ. ಹಾಗಾಗಿ ಕೆಲಸ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಳು ಇದ್ರೆ ಅಂತೂ ಏನೋ ತಲೆ ಕೆಟ್ಟದಾಗ ಆಗುತ್ತೆ, ಅದಕ್ಕೋಸ್ಕರ ನಾನು ಜಾಸ್ತಿ ಕೆಲಸದ ಮೇಲೇ ಇರ್ತೀನಿ. ಮತ್ತು ತುಂಬ ಜನಗಳ ಮಧ್ಯೆ ಸುಮ್ಮನಾದರೂ ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಯಾವತ್ತೂ. ಆ ರೀತಿ ಸುಮ್ಮನೆ ಒಂದು ಮಾತು ಹೇಳಿದೆ ಇನ್ನೊಂದು ಮಾತಾಗುತ್ತೆ, ಅದಕ್ಕೆ ಬೇಡ, ಮಾತಾಡೋದೇ ಬೇಡ. ನಮ್ಮ ಕೆಲಸ ನಮ್ಮಲ್ಲಿ ಇದ್ದರೆ ಕೆಲಸನೂ ಹೇಗೋ ನಡೀತದೆ, ಅದೇ ನಮಗೆ ತೃಪ್ತಿ ಅಂತ ಹೇಳ್ಕೊಂಡು ನಾನು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಲು ಇಂಡ್ತಿರಲ್ಲ, ಅಪ್ಪಿತಪ್ಪಿ ನಿಮ್ಮ ಯಜಮಾನರು ಕೆಚ್ಚಲಿ ಕೈ ಹಾಕಿದರೆ ಹಸುಗಳು ಹೇಗೆ ಸಾಕಿರುತ್ತವೆ? ಕೆಲವೊಂದು ಅವು ಈ ಕೈ ಹಾಕಿರೋರು ಬೀನಾ ಅಲ್ಲ ಬೋಪಾಯಿನವ್ರು ಅಂತ ಅಂದ್ಕೊಂಡು ಸಿಟ್ಟು ಮಾಡ್ಕೊತಾವ, ಆ ಕಡೆ ಕಡೆ ಓಡಾಡ್ತಾವ, ಹೇಗೆ? ಅವ್ರು ಇದುವರೆಗೆ ಇಷ್ಟು ವರ್ಷ ಸಾಕಿದ್ದೀನಿ, ಇಷ್ಟು ವರ್ಷ ಆಗಿ ಅವ್ರು ಒಂದು ದಿನ ಹಾಲು ಕರ ಬಿಡ್ಲಿಕ್ಕೆ ಹೋಗಲಿಲ್ಲ. ಕೆಲಸದವರು ಇದ್ದಾಗ ಒಬ್ಳು ಮೀನಾ ಅಂತ ಒಬ್ಳು ಇದ್ಲು ಕೆಲಸದವಳು, ಅವಳು ಕರ ಬಿಡ್ತಾ ಇದ್ಲು, ಅವರು ಕರ ಬಿಡೋತ್ತಿಗೆ ಕಾಲು ಒದಿತಾ ಇತ್ತಂತೆ. ಆದರೆ ಇವರು ಯಾರು ಕರ ಬಿಡಲಿಲ್ಲ ಇಷ್ಟರವರೆಗೆ. ನೋಡು ಅಂತೇಳಿ ಬೇಕಾದ್ರೆ ನೀನು ಕರ ಬಿಟ್ಕೋ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಹೇಳಕ್ಕೂ ಹೋಗ್ತಾ ಇರಲಿಲ್ಲ. ಕರ ಬಿಟ್ಟವರಲ್ಲ ಇಷ್ಟರವರೆಗೆ, ಸುಮಾರು ಒಂದು 17 ವರ್ಷ ಆಗುಂಟು ನಾವು ಹಸ ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನೇ ಮಾಡ್ತಾ ಬಂದಿದ್ದು, ಅವರು ಮಾಡಲಿಲ್ಲ. ಆ ರೀತಿ ಕರ ಬಿಡು, ಬೇಕಾದ್ರೆ ಮಾಡು, ಬೇಕು ನಿನಗಿರೋದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಆ ರೀತಿ ಹೇಳ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ನೋಡಿ, ಅವ್ರಿಗೂ ಗೊತ್ತಾಗಿದೆ ನಂದು ಸಾಕಷ್ಟು ಕೆಲಸ ಇದೆ, ಅತಿಯಾಗಿ ನಾನು ತೊಡಸ್ಕೊಳ್ಳೋದು ಬೇಡ ಅನ್ನೋದು ಒಂದು. ಮತ್ತು ಹಸುಗಳಿಗೂ ಗೊತ್ತಾಗುತ್ತೆ, ಕೈಗಳ ಸ್ಪರ್ಶವೇ ಹಾಲಿಂಡುವಾಗ ಆ ಹಸುಗಳು ಬಹಳ ಚೆನ್ನಾಗಿ ಗುರುತು ಮಾಡಿಕೊಳ್ತವೆ. ಕೆಲವೊಬ್ಬರು ಸೀರೆ ಉಟ್ಕೊಂಡು ಹಾಲು ಹಿಂಡೋದಿದೆ ಅವ್ರ ಮನೆಯವ್ರು ಇಲ್ಲದಾಗ, ಆದರೂ ಗೊತ್ತು ಮಾಡ್ಕೊಂಬಿಡ್ತವೆ, ಓಹೋ ಇವರು ವೇಷ ಹಾಕ್ಕೊಂಡು ಬಂದಿದ್ದಾರೆ, ಈ ಕೈಗಳೇ ಬೇರೆ ಅಂತ ಅಂದ್ಕೊಂಡು. ಹಾಗಾಗಿ ಎಷ್ಟೋ ಮನೆಗಳಲ್ಲಿ ಬೇಡವೇ ಬೇಡ ಈ ಸಹವಾಸ, ಕಾಲಲ್ಲಿ ಒಡಿಸ್ಕೊಳ್ಳೋದು ಬೇಡ, ಆಮೇಲೆ ಅವುಗಳಿಂದ ಅನನುಕೂಲ ಅನುಭವಿಸೋದು ಬೇಡ ಅಂತ ಅಂದ್ಕೊಂಡು ಕರುಗಳನ್ನು ಬಿಟ್ಬಿಡ್ತಾರೆ ಅಥವಾ ಬೇರೆಯರಿಂದ ಹಾಲು ಹಿಂಡಿಸೋದಿದೆ. ಪ್ರಾಣಿಗಳು ಸಹ ಗಮನಿಸ್ತಾ ಇರ್ತವೆ, ಯಾರು ಬಂದರು, ಯಾರು ಹಾಲು ಹಿಂಡ್ತಿದ್ದಾರೆ, ಅವರ ಮನೋಭಾವನೆ ಏನು ಅಂತ ಅಂದ್ಕೊಂಡು. ಹಾಲು ಹಿಂಡೋದಕ್ಕಿಂತ ಮುಂಚಿತವಾಗಿ ಹಾಲು ಹಿಂಡಿದ ಮೇಲೆ ಒಂದು ರೀತಿಯಲ್ಲಿ ಹಸುವಿನ ಮುಖವನ್ನು ನೋಡೋದಿದೆ, ಅವುಗಳ ಮನೋಭಾವನೆಯನ್ನು ಅರ್ಥ ಮಾಡಿಕೊಳ್ಳೋದಿದೆ. ನೀವು ಹೇಗೆ ಹಸುಗಳ ಒಂದು ಒಡನಾಟವನ್ನು ಇಟ್ಕೊಂಡಿದ್ದೀರಿ? ನಾವು ಹೋದಾಗ ಹಸುಗಳು ಇದ್ದು ನೋಡ್ತವೆ, ಅದು ನೋಡೋದೇ ನಮಗೆ ಒಂದು ಖುಷಿ. ದನಗಳು ನೋಡೋದು, ಹಸುಗಳ ನೋಡೋದು, ಅವು ಮೇವುಗಳು ನೋಡೋದು, ಒಂದೊಂದು ದಿನ ಅವರಿಗೆ ಒಂಥರ ಹುಷಾರಿಲ್ದಾದಾಗ ಗೊತ್ತಾಗುತ್ತೆ ನಮಗೆ, ಇದು ಏನೋ ಕಣ್ಣೀರು ಬರ್ತಾ ಇರುತ್ತೆ, ಇಲ್ಲಾಂದರೆ ಮಲಗಿದ್ರಿಂದ ಹೇಳೋದಿಲ್ಲ, ಗೊತ್ತಾಗುತ್ತೆ ನಮಗೆ. ಅದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಮ್ಮ ಹಸುಗಳು ಹೇಗೆ ಅಂತ ಹೇಳೋದು. ಏನಾದರೂ ಗಿಡಮೂಲಿಕೆ ಕೊಡೋದು ಅಥವಾ ಔಷಧಿಗಳನ್ನು ತಂದಿಟ್ಕೊಂಡು ಪೂರೈಕೆ ಮಾಡೋದು ಈ ಥರ ಕಲ್ತ್ಕೊಂಡಿದ್ರೆ ಹೇಗೆ? ಗಿಡಮೂಲಿಕೆ ಅಂತೇಳಿ ಹಸುಗಳಿಗೆ ಆ ರೀತಿ ಏನು ಕೊಡಲಿಲ್ಲ, ಆ ರೀತಿಯ ತೊಂದರೆ ಇಷ್ಟರವರೆಗೆ ಕಂಡಿಲ್ಲ ನಮ್ಮಲ್ಲಿ, ಹಾಗಾಗಿ ಏನು ಮಾಡಲಿಲ್ಲ. ಹುಳಕ್ಕೇನಾದ್ರು ಮದ್ದು ಇದೆ ಟ್ಯಾಬ್ಲೆಟ್ ಅನ್ನ ತಂದರೆ ಅದು ಕೊಡ್ತೀವಿ ಅಷ್ಟೇ, ಸಣ್ಣ ಕರಗಳಿಗೆ. ಮತ್ತು ಬೇರೆ ಯಾವ ಅಷ್ಟು ಔಷಧಿಗಳು ಕೊಡಲಿಲ್ಲ ನಾನು. ಖುಷಿ ಆಯ್ತು ಅಮ್ಮ, ಹಸು ಸಾಕಾಣಿಕೆಯಲ್ಲಿ ಎಷ್ಟು ಚಂದವಾಗಿ ನೀವು ತೊಡಸ್ಕೊಂಡಿದ್ದೀರಿ ಅನ್ನೋದನ್ನು ಹೇಳಿಕೊಂಡ್ರಿ. ತವ್ರ ಮನೆಯಲ್ಲಿ ಏನೂ ಕೆಲಸ ಮಾಡಲಿಲ್ಲ, ಆದರೆ ಗಂಡನ ಮನೆಗೆ ಬಂದು ಏನೆಲ್ಲ ಕೆಲಸ ಮಾಡ್ತಾಯಿದ್ರಿ, ಅದರಲ್ಲಿ ಆನಂದ ಪಟ್ಟಿದ್ದೀರಿ, ಒಂಥರ ಅರ್ಥಪೂರ್ಣವಾಗಿ ಸಾಕ್ತದ್ರಿ. ಇದೇ ಬೇಕಾಗಿರೋದು, ಹಳ್ಳಿ ಮಹಿಳೆಯರಲ್ಲಿ ಈ ತರಹದ ಸದ್ಗುಣಗಳು ಇದ್ದಷ್ಟು ಅದು ಆ ವ್ಯಕ್ತಿಗೂ ಒಳ್ಳೆಯದು, ಮನೆತನಕ್ಕೂ ಶೋಭೆ. ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಮ್ಮ, ನಮಸ್ಕಾರ. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಬಿಳಿಗಿರಿ ಗ್ರಾಮದ ಕಿಶೋರ್ ಬೋಪಯ್ಯ ಅವರ ಪತ್ನಿ ಎಂ ಬಿ ಬೀನಾ ಅವರ ಹಸು ಸಾಕಾಣಿಕೆಯಲ್ಲಿನ ಅರ್ಥಪೂರ್ಣವಾದ ಅನುಭವಗಳನ್ನು ಆಲಿಸಿಕೊಂಡ್ರಿ. ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಕೃಷಿಯಲ್ಲಿ ಭಾಗಿಯಾದರೆ ಆ ಕುಟುಂಬ ನಿಧಾನಕ್ಕೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಏನಂತೀರಿ? ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ.

ಜಿಲ್ಲಾಡಳಿತದ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವದ ನಿಟ್ಟಲ್ಲಿ ಕೋಟಿ ಕಂಠ ಗಾಯನ ಕಾರ್ಯಕ್ರಮ ಮಡಿಕೇರಿನ ರಾಜಸೀಟಲಿಯಿಂದ ನಡೆದು ಶಾಸಕರು, ಗಣ್ಯರು, ಅಧಿಕಾರಿಗ, ಸಂಘ ಸಂಸ್ಥೆಗಳ ಪ್ರತಿನಿಧಿಗ ಸೇರಿದಂಗೆ ಮುಖ್ಯಪಟ್ಟವು ಕುವೆಂಪು ಬರೆದಿರುವ ಜಯ ಭಾರತ ಜನನೀಯ ತನುಜಾತಿ, ಹುಯಿಲಗೋಳ ನಾರಾಯಣ ರಾಯರು ಬರೆದಿರುವ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಕುವೆಂಪು ಅವರ ಬಾರಿಸು ಕನ್ನಡ ಡಿಂಡಿಮವ, ಡಾ ಡಿಎಸ್ ಕರ್ಕೀರ್ ಅವರ ಹಚ್ಚೆವು ಕನ್ನಡದ ದೀಪ, ನಾಡೋಜ ಡಾ ಚೆನ್ನವೀರ ಕಣವಿ ಅವರ ವಿಶ್ವ ವಿನೂತನ ವಿದ್ಯಾಚೇತನ, ಹಂಸಲೇಖ ಅವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಹಾಡುಗಳನ್ನ ಹಾಡಲಾತು. ಹಂಗೇನೆ ಜಿಲ್ಲಾ ಪಂಚಾಯತ್ ಬೇರೆ ಬೇರೆ ಶಾಲೆಗ ಸಂಘ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮ ಇಂದು ನಡೆತು. ಅರಣ್ಯ ಉಳಿಸೋದರಿಂದ ನಾಡನ್ನ ಉಳಿಸಕ್ಕ, ಜೀವ ವೈವಿಧ್ಯದಲ್ಲಿ ಬೇರೆ ಬೇರೆ ಜಾತಿನ ಪ್ರಾಣಿ ಪಕ್ಷಿ ಗಿಡಮರಗ ಇರೋದ್ರಿಂದ ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆತ ಶಾಸಕರಾದ ಕೆಜಿ ಬೋಪಯ್ಯ ಅವು ಹೇಳಿದವು. ಇವು ಇಂದು ಮಡಿಕೇರಿನ ಕ್ರಿಸ್ಟಲ್ ಕೋರ್ಟ್ ಸಭಾಬಾಡಲಿ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಮಡಿಕೇರಿ ಅರಣ್ಯ ವಿಭಾಗದ ಕೂಡುಕೂಟಲ್ಲಿ ನಡೆದ ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ ಮತ್ತೆ ಔಷಧಿ ಸಸ್ಯ ಸಂಪತ್ತಿನ ಕುರಿತಂಗೆ ಮಾಹಿತಿ ಕಾರ್ಯಾಗಾರನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಪರಿಸರದಲ್ಲಿ ಸಿಕ್ಕುವ ಗಿಡಮೂಲಿಕೆಗಳನ್ನ ಬಳಸಿಕೊಂಡು ನಾಟಿ ವೈದ್ಯರು ಹಿಂದೆಲ್ಲ ಸುಮಾರು ಕಾಯಿಲೆಗಳನ್ನ ಹುಷಾರು ಮಾಡ್ತಿದ್ದು, ಮದ್ದನ್ನ ಇನ್ನೊಬ್ಬರಿಗೆ ಹೇಳ್ರೆ ಫಲ ಇರ್ದುಲೆ ತೇಳುವ ಮೂಢನಂಬಿಕೆಯಿಂದ ಈ ಮದ್ದುಗಳ ಬಗ್ಗೆ ಇನ್ನೊಬ್ಬಂಗೆ ಹೇಳ್ತಿತ್ತಲೆ. ಇದರಿಂದ ಈಗ ಔಷಧಿ ಗಿಡಮೂಲಿಕೆ ಹಂಗೆ ನಾಟಿ ವೈದ್ಯಕೀಯ ಇಲ್ಲದಂಗೆ ಆಗ್ತಟ್ಟು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಜೀವ ವೈವಿಧ್ಯ ಮಂಡಳಿನ ಅಧ್ಯಕ್ಷರಾದ ನಾಪಂಡ ರವಿ ಕಳಪ್ಪ, ನಗರಸಭೆನ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ವೈಯಕ್ತಿಕ ಕೊಳವೆ ಬಾವಿ ಸೌಲಭ್ಯಗಳನ್ನ ಪಡ್ಕಾಣಿಕೆ ವಿರಾಜಪೇಟೆ ಕ್ಷೇತ್ರದ ಫಲಾಪೇಕ್ಷಿಗಳಿಂದ ಅರ್ಜಿ ಕರೆದಳು. ಪರಿಶಿಷ್ಟ ಜಾತಿನ ಸಣ್ಣ ಮತ್ತೆ ಅತಿಸಣ್ಣ ರೈತರು ಹೊಂದಿರುವ ಜಾಗಲಿ ಕೊಳವೆ ಬಾವಿ ಶುರು ಮಾಡಿ ಪಂಪ್ ಮೋಟಾರ್ ವಿದ್ಯುದೀಕರಣಗೊಳಿಸಿ ನೀರಾವರಿ ಸೌಲಭ್ಯನ ಒದಗಿಸುವುದು ಈ ಯೋಜನೆಯ ಉದ್ದೇಶ. ಕುಸಿರವು ಅರ್ಜಿನೊಟ್ಟಿಗೆ ದಾಖಲಾತಿಗಳನ್ನ ಕಚೇರಿಗೆ ಸಲ್ಲಿಸಕೃತ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಚಂದ್ರಶೇಖರವು ತಿಳಿಸಿದರು. ಫೋಕ್ಸೋ ಕಾಯ್ದೆ 2012 ನಿಯಮ 3ರಡಿ ಸಂತ್ರಸ್ತ ಮಕ್ಕಳ ಸಹಾಯಕ್ಕಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬೆಂಬಲಿಗರನ್ನ ನೇಮಕ ಮಾಡಿಕೊಂಡವೆ. ಅನುವಾದಕರು ಅಸ್ಸಾಂ, ಬಂಗಾಳಿ, ಹಿಂದಿ, ಇಂಗ್ಲಿಷ್, ಮಲಯಾಳಂ ಭಾಷೆನ ಮಕ್ಕಳೊಟ್ಟಿಗೆ ಸಂವಹಿಸಿ ಅವರ ಮಾತುಗಳನ್ನ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕು ಆಯ್ಕೆಯಾದಕ್ಕೆ ಪ್ರತಿ ಪ್ರಕರಣಕ್ಕೆ 1,000 ರೂಪಾಯಿಗಳ ಗೌರವಧನ ನೀಡಲಾದೆತ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯವು ತಿಳಿಸಿದರು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕೂಡುಕೂಟಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡ ಅವರ ಹುತಾತ್ಮ ದಿನಾಚರಣೆ ನಿಟ್ಟಲ್ಲಿ ಇದೇ 31 ತೆಳ್ರ ಸೋಮವಾರ ಮಡಿಕೇರಿ ಪೇಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತಲ್ಲಿರುವ ಅಪ್ಪಯ್ಯಗೌಡರ ಸ್ಮಾರಕದಲ್ಲಿ ಪುಷ್ಪ ನಮನ ಸಲ್ಲಿಸುವ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರಾದ ಎಂಪಿ ಅಪ್ಪಚುರಂಜನ್, ಕೆಜಿ ಬೋಪಯ್ಯ, ಸಂಸದರಾದ ಪ್ರತಾಪ್ ಸಿಂಹ, ಜಿಲ್ಲಾಧಿಕಾರಿ, ಎಸ್ಪಿ, ಸಿಇಒ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ಪೌತಿಕತೆ ಆಂದೋಲನದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂಗೆ ನಾಳೆ ಪೊನ್ನಂಪೇಟೆ ಹೋಬಳಿನ ಬಿಶೆಟ್ಟಿಗೇರಿ, ನವೆಂಬರ್ 2ಕ್ಕೆ ಹುದಿಕೇರಿ ಅಮ್ಮತ್ತಿ ಹೋಬಳಿನ ಹಾಲುಗುಂದ, 3ಕ್ಕೆ ಶ್ರೀಮಂಗಲ ಹೋಬಳಿನ ಹರಿಹರ, ನವೆಂಬರ್ 4ಕ್ಕೆ ಪೊನ್ನಂಪೇಟೆ ಹೋಬಳಿನ ಹಳ್ಳಿಗಟ್ಟು, ಚೆನ್ನೈನಕೋಟೆ ಗ್ರಾಮಗಳಲ್ಲಿ ಪೌತಿಕತೆ ಆಂದೋಲನ ನಡೆದಿದೆತ್ತ ವಿರಾಜಪೇಟೆ ತಾಲೂಕು ಮತ್ತೆ ಪೊನ್ನಂಪೇಟೆ ತಾಲೂಕಿನ ತಹಶೀಲ್ದಾರವು ತಿಳಿಸಿದರು. ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತ ಸಾಗುವಳಿಯನ್ನು ಸಕ್ರಮಗೊಳಿಸಿಕೆ ಕರ್ನಾಟಕ ಭೂಕಂದಾಯ ಕಾಯ್ದೆ 1994 ತಿದ್ದುಪಡಿ ಮಾಡಿದ ಮೇಲೆ ನಮೂನೆ 57ರಲ್ಲಿ ಅರ್ಜಿ ಹಾಕಿಕೆ ಕಾಲಾವಕಾಶನ ವಿಸ್ತರಣೆ ಮಾಡಲಾಯಿತು. ಅನಧಿಕೃತ ಸಾಗುವಳಿ ಮಾಡಿಕೊಂಡಿರುವ ರೈತರು ಮತ್ತೆ ಸಣ್ಣ ರೈತರ ಹಿತದೃಷ್ಟಿಯಿಂದ ಅಂತಹ ಜಮೀನುಗಳನ್ನ ಸಕ್ರಮ ಮಾಡ್ಕೊಳ್ಳಿಕ್ಕೆ ಸುಮಾರು ಜನ ತಿಳುವಳಿಕೆನ ಕೊರತೆಯಿಂದ ಅರ್ಜಿ ಹಾಕದೇ ಇರುವವಕ್ಕೆ ಈಗ ಅರ್ಜಿ ಹಾಕಿಕೆ 2022 ಮೇ 30ರಿಂದ 1 ವರ್ಷಕ್ಕೆ ಮುಟ್ಟ ಕಾಲಾವಕಾಶ ವಿಸ್ತರಿಸಲಾಯಿತು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವರು ತಿಳಿಸಿದರು. ನಗರಸಭೆ ಹಂಗೆ ವಿರಾಜಪೇಟೆ ಪುರಸಭೆ ಕಚೇರಿಯಲ್ಲಿ 2021-22 ಸಾಲಿನ ವಾಜಪೇಯಿ ನಗರ ವಸತಿ ಯೋಜನೆಯಡಿ 1,20,000 ರೂಪಾಯಿ ಪ್ರವರ್ಗ 1, 2A ಮತ್ತು 3B ಸಾಮಾನ್ಯ ವರ್ಗ ಮತ್ತು ಅಲ್ಪಸಂಖ್ಯಾತರಿಗೆ ಹಂಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಜನೆಯಡಿಯಲ್ಲಿ ರೂ 2 ಲಕ್ಷ ರೂಪಾಯಿಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಸತಿ ರಹಿತ ಹಂಗೆ ನಿವೇಶನ ಹೊಂದಿರುವಂತಹ ಬಿಪಿಎಲ್ ಪಡಿತರ ಚೀಟಿದಾರರು ಹೊಸ ಮನೆ ಕಟ್ಟಿಕೆ ಅಗತ್ಯ ದಾಖಲಾತಿಗಳೊಟ್ಟಿಗೆ ಅರ್ಜಿ ಹಾಕಕ್ಕಂತ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಬಸಪ್ಪ ಅವು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕೇಳುಗರೆ, ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಬೋಟ್ರೋಳಿ ಗ್ರಾಮ ಪಟ್ಟಡ ಒಕ್ಕಡ ಐನು ಮನೆರ ನೂರಾಂಡ್ ನಮ್ಮೆ ಒಕ್ಕ ಐನು ಮನೇಲಿ ಇದೇ ತಿಂಗಳ ಇರೋತ್ತೊಂಬದು ಪಿಂಜ ನುಪ್ಪದಂಗ ಚೆನಿಯಾಚೆ ನಾರಾಚೆ ನಡ್ಪ ನುಪ್ಪದಂಗ ನಾರಾಚೆ ಮಧ್ಯಾಂತರ ಮೀದ ನಾಲ್ಕು ಗಂಟೆಂಜ ಗುರುಕಾರಣಂಗ ಕೊಡ್ಪ ಕಾರ್ಯಕ್ರಮವೂ ಉಂಡು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿಯಲ್ಲ ಸಂಸಾರಡೆ ಬಂತು ಕೂಡಿಯಾಡ್ರುಂದು ಪಟ್ಟಡ ಒಕ್ಕ ಪಟ್ಟೆದಾರ ಪಿಂಜ ಅಧ್ಯಕ್ಷ ಸಮಿತಿ ಸದಸ್ಯಂಗ ಕಟ್ಟಂಡಿತು. ಕೈಂಜೆ ಪತ್ತೊಂಬದಾಂಗ್ ಪದನಾಚೆ ಮರಣಪಟ್ಟ ಕಿಗ್ಗಾಲು ಗ್ರಾಮತ್ರ ಮಾಜಿ ಪಟ್ಟಾಳಕಾರ ಬುಟ್ಟಂಡ ಪೌತಿ ಮಾಚೆಯ ಐಂಡ ಪೊಣ್ಣು ಪೊನ್ನವ್ವ ಚೋಂದಕ್ಕಿ ಐಂಡ ಮಾದಕಾರ ಬರ್ನ ನಾಳೆ ಚಿನಿಯಾಚೆ ಪೋಲು ಪನಲ್ ಗಂಟಿಕ್ ಕಿಗ್ಗಾಲು ಗ್ರಾಮತ್ತುಳ್ಳ ಬುಟ್ಟಂಡ ಒಕ್ಕ ಐನ್ ಮನೆಯಲ್ಲಿ ನಡೆಸುವ ಏರ್ಪಾಡು ಮಾಡಿತ್ತು. ಒಕ್ಕಕಾರ ಬಿಂದುವ ಊರು ಕೇರಿಕಾರ ಪಿಂಜ ಕಾಗದ ಎತ್ತದವು ಇದರೆ ಆಹ್ವಾನದ ಗ್ಯಾನ ಮಾಡಿ ಬಂದಿತ್ತು ಸಾಕಾರ ತರೋನೊಂದು ಸಂಸಾರಕಾರ ಕಟ್ಟಣಿತ್ತು. ಇರಿಟಿಯಲ್ಲಿ ಅಕ್ಟೋಬರ್ 29ರಂದು ಶುಭಾರಂಭಗೊಳ್ಳುತ್ತಿರುವ ದಿಯಾ ಗೋಲ್ಡನ್ ಡೈಮಂಡ್ಸ್ ನ ಉದ್ಘಾಟನಾ ಆಫರ್ಗಳು. ಮದುವೆ ಚಿನ್ನಾಭರಣ ಖರೀದಿಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 100% ವ್ಯಾಲ್ಯೂನೊಂದಿಗೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ಡಿಸ್ಕೌಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ, ಅತ್ಯಮೂಲ್ಯ ಡೈಮಂಡ್ ಆಭರಣಗಳ ಮೇಲೆ 20% ಡಿಸ್ಕೌಂಟ್. ದಿಯಾ ಗೋಲ್ಡನ್ ಡೈಮಂಡ್ಸ್ ಇರಿಟಿ. ಪ್ರಿಯ ಗ್ರಾಹಕರೇ, ನಿಮ್ಮ ನೆಚ್ಚಿನ ಶರ್ಮಾ ಕಾಫಿ ವರ್ಕ್ಸ್ ಇದೀಗ ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ನೂತನ ಮಳಿಗೆಗೆ ಸ್ಥಳಾಂತರಗೊಂಡಿದೆ. ಎಂದಿನಂತೆ ನಿಮ್ಮ ಸಹಕಾರ ಕೋರುವವರು ಶರ್ಮಾ ಕಾಫಿ ವರ್ಕ್ಸ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು, ಮಡಿಕೇರಿ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಚೆಂಬೆ ಬೆಳ್ಳೂರು ಮಂಡೆಪಂಡ ಒಕ್ಕಡ ಗುರುಕಾರಣಂಗ್ ಮೀದಿಬೆಪ್ಪ ಕೊಯ್ಮೇನ ಒಕ್ಕಡ ಬಲ್ಯ ಮನೆಯಲ್ಲಿ ಇದೇ ನುಪ್ಪದಂಗ್ ನಾರಾಚೆ ಬೆಚ್ಚಂಡಿತು. ಇದೇ ಸಂದರ್ಭ ಎಂಎಲ್ಸಿ ಮಂಡೆಪಂಡ ಸುಜಾ ಕುಶಾಲಪ್ಪ ಇಂಗಳ ಸನ್ಮಾನ ಮಾಡುವ ಕಾರ್ಯಕ್ರಮವೂ ಉಂಡು. ತಾಮನೆ ಮೌಳ್ಯ ಒಕ್ಕಕಾರ ಬೆಂದು ಚಂಗಾದಿಯಲ್ಲ ಬರೋನೊಂದು ಮಂಡೆಪಂಡ ಒಕ್ಕಕಾರ ಕಟ್ಟಂಡಿತು. ಸ್ವಿಸ್ ಗೋಲ್ಡ್ ನಿಂದ ಚಿನ್ನಾಭರಣ ಖರೀದಿಸಿ ಗೆಲ್ಲಿರಿ ಸ್ಕೂಟರ್, ಎಲ್ಇಡಿ ಟಿವಿ, ಸ್ಮಾರ್ಟ್ ಫೋನ್, ಇದಲ್ಲದೆ ಹಲವಾರು ಬಹುಮಾನಗಳನ್ನು. ಸ್ವಿಸ್ ಗೋಲ್ಡ್ ಇನ್ ಡೈಮಂಡ್ಸ್ ವಿರಾಜಪೇಟೆ. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ ಅರ್ಪಿಸುತ್ತಿದೆ ಅಲಕ್ಯ ಆಭರಣಗಳ ವಿಶೇಷ ಸಂಗ್ರಹ ಹಾಗೂ ಅದ್ಭುತ ಆಫರ್ಗಳು. ನಿಮಗಿಷ್ಟವಾದ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ ಅಪ್ ಟು 20% ಆಫ್, ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಅಪ್ ಟು 20% ಆಫ್. ಕಂಡೀಷನ್ ಸಪ್ಲೈ ತನಿಷ್ಕ್, ನಿಯರ್ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರ್. ಪೆಗ್ಗಳ ಗ್ರಾಮ ಅಚ್ಚಪಂಡ ಒಕ್ಕಡ ಗುರುಕಾರಣಂಗ್ ಮೀದಿ ನೀರು ಬೆಪ್ಪ ಕಾರ್ಯ ಇದೇ ನುಪ್ಪದಾಂಗ್ ನಾರಾಚೆ ಒಕ್ಕಡ ಐನ್ ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನೆ ಮೌಳ್ಯ ಬೆಂದು ಚಂಗಾದ್ಯ ಸಂಸಾರೊಡೆ ಬರುನುಂದು ಅಚ್ಚಪಂಡ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಟ್ಟಿಡಿತು. ಕಡೇತೂರು ಗ್ರಾಮತ್ರ ತೋರೇರ ಒಕ್ಕಡ ಗುರುಕಾರಣವ್ ಪಿಂಜ ಕರಿಚಾಮುಂಡಿಕ್ ಕಲಿಜ ಕೊಡ್ಪ ಕಾರ್ಯಭಾರ ಇದೇ ನುಪ್ಪದಾಂಗ್ ನಾರಾಚ ಮಜ್ಜಣ ದಂಡು ಗಂಟೆಂಜ ಒಕ್ಕ ಕೈ ಮಡತ್ಲು ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರೊಡೆ ಬಂತು ಗುರುರ ಆಶೀರ್ವಾದ ಪಡೆದೋಣುಂದು ತೋರೇರ ಒಕ್ಕ ಪಟ್ಟೆದಾರ ಮುದ್ದಯ್ಯ ಹಿಂಗ ಕಟ್ಟಿಡಿತು. ಮಚ್ಚಾರಣ್ಣ ಒಕ್ಕಡ ಗುರುಕಾರಣಂಗ್ ಕೊಡ್ಪ ಕೊಯ್ಮೆನ ಇದೇ ನುಪ್ಪದಂಗ್ ನಾರಾಚ ಪೊಲಾಕ 9 ಗಂಟೆಗ್ ಕಣ್ಣಂಗಾಲ ಗ್ರಾಮತ್ತುಳ್ಳ ಒಕ್ಕ ಕೈ ಮಡತ್ಲು ಬೆಚ್ಚಂಡಿತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರೊಡೆ ಬರೋನುಂದು ಮಚ್ಚಾರಣ್ಣ ಒಕ್ಕ ಅಧ್ಯಕ್ಷ ಆಡಳಿತ ಮಂಡಳಿ ಕಟ್ಟಂಡಿತು. 2022-2023 ಸಾಲಿನಲ್ಲಿ ಕೆನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆನಿಡುಗಣೆ ಕರ್ಣಂಗೇರಿ ಹೆಬ್ಬೆಟ್ಟಗೇರಿ ಕೆ ಬಾಡಗ ಗ್ರಾಮದಲ್ಲಿ ಬೆಳೆಹಾನಿಯಾಗಿರುವ ರೈತರು ಪರಿಹಾರಕ್ಕಾಗಿ ಆರ್ಟಿಸಿ, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್ ಪ್ರತಿಯೊಂದಿಗೆ ಅರ್ಜಿ ಭರ್ತಿ ಮಾಡಿ ಪಂಚಾಯಿತಿ ಕಚೇರಿಯಲ್ಲಿ ಸಲ್ಲಿಸುವಂತೆ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮುದ್ದಂಡ ಡೀನ್ ಬೊಪ್ಪಣ್ಣನವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಮಾಯಮುಡಿ ಗ್ರಾಮದ ದಿವಂಗತ ಬಲ್ಲೆಂಡ ಸುಬ್ಬಮ್ಮಯ್ಯ ಅವರ ಪತ್ನಿ ಜಾನಕಿ ಇಂದು ನಿಧನರಾದರು. 88 ವರ್ಷ ಪ್ರಾಯದ ಬಲ್ಲೆಂಡ ಜಾನಕಿ ತವರು ಮನೆ ಹೆಮ್ಮಚ್ಚಿ ಮನೆ. ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11:30 ನಡೆಯಲಿದೆ. ಗುಡ್ಡೆಹೊಸರು ಬೊಳ್ಳೂರು ಗ್ರಾಮದ ಬಿಪಿ ರಾಜಶೇಖರ ಅವರು ಇಂದು ನಿಧನರಾದರು. 66 ವರ್ಷ ಪ್ರಾಯದ ಬಿಪಿ ರಾಜಶೇಖರ್ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲಾಡಳಿತತ್ರ ಆದ ನೆಲೆ 67ನೇ ಕನ್ನಡ ರಾಜ್ಯೋತ್ಸವತ್ರ ಮಾರಿಪತ್ ಆಯೋಜನೆ ಮಾಡಿ ತಿಂಜ ಕೋಟಿ ಕಂಠ ಗಾಯನತ್ರ ಪ್ರಧಾನ ಕಾರ್ಯಕ್ರಮ ಮಡಿಕೇರಿ ರಾಜಾ ಸೀಟಲ್ ಇಂದು ನಡೆದತ್. ಕಾರ್ಯಕ್ರಮದ ಕೂಡಿಯಾಡಿತಿಂಜ ಶಾಸಕ ಕೆಜಿ ಬೋಪಯ್ಯ ತಕ್ಕ ಪರಂದಿತ್ತು ಕನ್ನಡ ನಾಡರ ಪರಂಪರೆನ ಲೋಕಕ್ಕೆ ಕಾಟುವ ಉದ್ದೇಶತ್ತು ಸರ್ಕಾರ ಕೋಟಿ ಕಂಠ ಗಾಯನತ್ನ ನಡ್ತಿಯಂಡು ಉಂಡು ಕರ್ನಾಟಕದ ಕನ್ನಡ ಪಾಜೆಕ್ ಆದ್ಯ ಸ್ಥಾನ ಅಣ್ಣುವನ ದಾರು ಮರ್ಪಕಾಗ ಕನ್ನಡ ಪಾಜೆಕ್ ಗೌರವ ಕಾಟಿತ್ತು ಅಳ್ದೋಕ್ಕು ತಕ್ಕ ಪರಿಯೋಕ್ಕು ಪಡಿಸಿತ್ತು ಕನ್ನಡ ಗೊತ್ತಿಲ್ಲ ತೆಂಕು ಕನ್ನಡ ಅಣ್ಣಿ ಕೊಡ್ತಿತ್ತು ಪಾಜರ ಬಳಚಕ್ಕೆಲ್ಲರೂ ಕೈ ಕೂಟೋಣ ಒಂದು ಅಣ್ಣಿಚಿ ಆಯರ ಕನಕರ ಜನ ಕೂಡಿತ್ತು ನಿರ್ಕುಮಾಡ್ನ ನಾಡಗೀತೆ ಪಾಡನ ಕಾರ್ಯಕ್ರಮತ್ತು ಸದಾಶಿವ ಪಲ್ಯದ ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡಿಚಿ ಜಿಲ್ಲರ ಸರ್ಕಾರಿ ಅನುದಾನಿತ ಪಿ ಅನುದಾನ ಇಲ್ಲತ ಒಟ್ಟು 676 ಸ್ಕೂಲ್ 65 ಪದವಿ ಪೂರ್ವ ಕಾಲೇಜ್ 23 ಪದವಿ ಕಾಲೇಜ್ ವೈದ್ಯಕೀಯ